ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ. ಪಾರ್ಟಿನಂದು ಬಜೆಟ್ ನಿಂದು. ಆರ್ಬಿಐ ಹೇಳುತ್ತೆ, ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರು ಇವತ್ತಿನ ಗ್ರಾಮಾಂತರಂಗ ಕಾರ್ಯಕ್ರಮದೊಳಗೆ ಹವಾಮಾನ ವರದಿ ರೈತರಿಗೆ ಸಲಹೆಯನ್ನು ಕೇಳಲಿದ್ದೀರಿ. ವಿಜ್ಞಾನಿಗಳಾದ ಡಾಕ್ಟರ್ ಬಿ ಕೆ ರಮೇಶ್ ಅವರಿಂದ ಹಾಗೂ ಗಿರೀಶ್ ವಿ ಪಾಟೀಲ್ ಅವರಿಂದ. ನಂತರದಲ್ಲಿ ಕೇಳಿ ಬರಲಿವೆ ಕೃಷಿ ಗೀತೆಗಳು. ಕೇಳೋಣ ರೈತ ಬಾಂಧವರು ಇದೀಗ ಹವಾಮಾನ ವರದಿಯನ್ನು. ಆಕಾಶವಾಣಿ ಕೇಳುಗ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ನಾನು ಡಾಕ್ಟರ್ ಶಾಂತಪ್ಪ ದುತ್ತುರ್ಗಾಮಿ ಅಂತ ಹೇಳಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ನಾನು ತಾಂತ್ರಿಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ರೈತ ಬಾಂಧವರೇ, ನಾನು ಇವಾಗ ಜಿಲ್ಲೆಯ ಹವಾಮಾನದ ಮುನ್ಸೂಚನೆ ಮತ್ತು ಈ ಹವಾಮಾನದ ಮುನ್ಸೂಚನೆಗೆ ಅನುಸಾರವಾಗಿ ರೈತ ಬಾಂಧವರು ಯಾವ ರೀತಿ ಒಂದು ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕು ಅನ್ನೋ ಒಂದಿಷ್ಟು ಕೃಷಿ ಸಲಹೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ರೈತ ಬಾಂಧವರೇ, ನಮಗೆ ಕಳೆದ ಒಂದು ಎರಡು ಮೂರು ದಿವಸದಿಂದ ಹವಾಮಾನದಲ್ಲಿ ತುಂಬಾ ಏರುಪೇರನ್ನ ಕಂಡಿದ್ದೀವಿ. ಅದು ಮುಖ್ಯವಾಗಿ ನಮಗೆ ರಾತ್ರಿಯ ಉಷ್ಣಾಂಶದಲ್ಲಿ ಇಳಿಕೆಯಾಗಿದೆ. ಜಿಲ್ಲೆಯಾದ್ಯಂತ ಸುಮಾರು ಕಡೆ ಈ ರಾತ್ರಿಯ ಉಷ್ಣಾಂಶವು ಸರಾಸರಿಗಿಂತ ಅಂದ್ರೆ ಒಂದ್ ಎರಡು ಮೂರು ದಿವಸಕ್ಕಿಂತ ಮುಂಚೆ ಏನು ಡಿಸೆಂಬರ್ಲಿಂದ ನಮ್ಗೆ ಡಿಸೆಂಬರ್ 15ನೇ ತಾರೀಕುವರೆಗೂ ಏನು ಉಷ್ಣಾಂಶ ಇತ್ತಲ್ಲ, ಅದಕ್ಕಿಂತ ಸುಮಾರು 3-4 degrees Celsius ನಮಗೆ ಕಡಿಮೆ ಉಷ್ಣಾಂಶದಲ್ಲಿ ಇಳಿಕೆಯಾಗಿರೋದು ಕಂಡು ಬಂದೈತಿ. ಈ ರೀತಿ ಒಂದು ಕಡಿಮೆ ಉಷ್ಣಾಂಶದಿಂದ ನಾವು ಯಾವ ರೀತಿ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಬೇಕಪ್ಪ ಅಂತಂದ್ರೆ, ಸರ್ವೇ ಸಾಮಾನ್ಯವಾಗಿ ನಾವು ಈಗೇನು ಹಿಂಗಾರಿನ ಒಂದು ಬೆಳೆಗಳಲ್ಲಿ ಗೊಬ್ಬರಗಳನ್ನ ಏನ್ ಕೊಡ್ತಾ ಇರ್ತೀರಾ ಅಂದ್ರೆ ಪೋಷಕಾಂಶಗಳನ್ನ, ಅದು ನಾವು ಮಣ್ಣಿಗೆ ಕೊಡುವ ಬದಲು ಆ ಸಿಂಪರಣೆ ಮುಖಾಂತರ ಕೊಟ್ರೆ ಅದು ನಮಗೆ ಬೆಳೆಗೆ ಲಭ್ಯವಾಗ್ತೈತೆ. ಮತ್ತೆ ತಮಗೆ ನೀರಿನ ಒಂದು ಮೂಲಗಳಿತ್ತಪ್ಪ ಅಂತಂದ್ರೆ ಸಾಯಂಕಾಲ ಸಮಯದಲ್ಲಿ ಲಘುವಾಗಿ ಸ್ವಲ್ಪ ತಾವು ನೀರನ್ನ ಹಾಯಿಸ್ಬೇಕಾಗತ್ತೆ ಸ್ಪ್ರಿಂಕ್ಲರ್ ಮುಖಾಂತರ ಆಗಲಿ. ಸೊ ಈ ರೀತಿ ಮಾಡುವುದರಿಂದ ನಾವು ಈ ಚಳಿಯಿಂದ ಬೆಳೆಯನ್ನ ರಕ್ಷಿಸಿಕೊಳ್ಳಬಹುದು. ಹಾಗೇನೆ ಎಳೆಯ ಒಂದು ಹಣ್ಣಿನ ಗಿಡಗಳು ಇತ್ತಪ್ಪ ಅಂತಂದ್ರೆ ಅಂತ ಒಂದು ಹಣ್ಣಿನ ಗಿಡಗಳಿಗೆ ನಾವು ಒಣ ಹುಲ್ಲಿನಿಂದ ಅಥವಾ ಪಾಲಿಥೀನ್ ಚೀಲದಿಂದ ಇಲ್ಲ ಗೋಣಿ ಚೀಲಗಳಿಂದ ಅದನ್ನ ಹೊದಿಕೆ ಮುಖಾಂತರ ನಾವು ಅಂತ ಸಣ್ಣ ಸಣ್ಣ ಗಿಡಗಳನ್ನ ರಕ್ಷಿಸಿಕೊಳ್ಬೇಕಾಗತ್ತೆ ಈ ಒಂದು ಅತಿಯಾದ ರಾತ್ರಿಯ ಕಡಿಮೆ ಉಷ್ಣಾಂಶದಿಂದ. ಹಾಗೇನೆ ನಮ್ ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇದ್ದೇ ಇರುತ್ತೆ. ಅಂತ ಒಂದು ಸಮಯದಲ್ಲಿ ನಾವು ಏನ್ ಮಾಡಕಪ್ಪ ಅಂತಂದ್ರೆ ಕೆಲವೊಂದು ರೋಗ ಮತ್ತು ಕೀಟಗಳ ಬಾಧೆ ಇರುತ್ತೆ, ಅದನ್ನ ನಾವು ಮುಂಜಾಗ್ರತಾ ಕ್ರಮ ಕೈಗೊಳ್ಬೇಕಾಗತ್ತೆ. ಮತ್ತು ಈ ಮುಂಜಾವಿನ ಮಂಜುವಿನ ಸಮಯದಲ್ಲಿ ದನಕರಗಳನ್ನ ಮೈಲಿಕ್ಕೆ ಬಿಡಬಾರದು ಮತ್ತು ಹೊರಗಡೆ ಕಟ್ಟಬಾರದು. ಸೊ ಅವು ದನದ ಕೊಟ್ಟಿಗೆಗಳನ್ನ ಬೆಚ್ಚಿಗೆ ಇರುವ ಹಾಗೆ ತಾವು ನೋಡ್ಕೋಬೇಕಾಗತ್ತೆ. ಅದರ ಜೊತೆಗೆ ಕೋಳಿ ಗೂಡಿನ ಒಂದು ಗೂಡು ಸಹ ನಾವು ಬೆಚ್ಚಗೆ ಇರುವ ಹಾಗೆ ನೋಡ್ಕೋಬೇಕು ಈ ಒಂದು ಚಳಿಗಾಲದಲ್ಲಿ. ಆಮೇಲೆ ಇನ್ನೊಂದು ಸರ್ವೇ ಸಾಮಾನ್ಯವಾಗಿ ನಾವು ಏನ್ ಕಾಣ್ತೀವಪ್ಪ ಅಂತಂದ್ರೆ ಬೆಳೆಗಳಲ್ಲಿ ಸಣ್ಣ ಕಾಯಿಗಳಾಗ್ಲಿ ಮೊಗ್ಗು ಮತ್ತು ಹೂವುಗಳನ್ನ ಉದುರೋದು ನೋಡ್ತೀವಿ. ಸೊ ಈ ರೀತಿ ಒಂದು ಕಂಡು ಬಂತಪ್ಪ ಅಂತಂದ್ರೆ ತಾವು 0.25 ml ನ್ಯಾಪ್ಲಿನ್ ಎಸ್ಟಿಕ್ ಎಸಿಡ್ ಅನ್ನ ಸಿಂಪರಣೆ ಮಾಡಬೇಕು, ಹಾಗೂ ಪೋಷಕಾಂಶಗಳ ಒಂದು ಅಲಭ್ಯತೆ ಆಗಿರುತ್ತೆ. ಮಣ್ಣಿನಿಂದ ಪೋಷಕಾಂಶಗಳನ್ನ ಹೀರಿಕೊಳ್ಳುವ ಶಕ್ತಿ ಬೇರುಗಳಲ್ಲಿ ಇರುವುದಿಲ್ಲ. ಆದ್ದರಿಂದ ತಾವು ಏನ್ ಮಾಡ್ಬೇಕಂತಂದ್ರೆ ಸಿಂಪರಣೆಯ ಮುಖಾಂತರ 19 10 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಕೈಗೊಳ್ಳ್ರಿ. ಹಾಗೆಯೇ ಹಿಂಗಾರಿನ ಒಂದು ಬೆಳೆಗಳಲ್ಲಿ ನಮ್ಗೆ ಮುಂದಿನ ವಾರದಲ್ಲಿ ಮಳೆ ಬರುವ ಸಾಧ್ಯತೆಗಳು ಕಡಿಮೆ ಇದಾವೆ. ಆದ್ದರಿಂದ ಮಣ್ಣಿನ ಒಂದು ತೇವಾಂಶ ರಕ್ಷಣೆ ಮಾಡಿಕೊಳ್ಳಕ್ಕೆ ನಾವು ಅವಾಗವಾಗ ಅಂತರ ಬೇಸಾಯ ಕ್ರಮಗಳನ್ನ ಕೈಗೊಳ್ಳ್ರಿ. ಕಸ ಎತ್ತಂದ್ರೆ ಕಸವನ್ನ ಕಿತ್ತಾಕಿ, ಸೊ ಈ ರೀತಿ ಮಾಡೋದ್ರಿಂದ ನಾವು ಸ್ವಲ್ಪ ಮಟ್ಟಿಗೆ ಮಣ್ಣಿನ ತೇವಾಂಶವನ್ನ ಕಾಪಾಡಿಕೊಂಡು ಹೋಗ್ಬೋದು. ಹಾಗೆಯೇ ಈ ಒಂದು ಜೋಳದಲ್ಲಿ ಸುಮಾರು 30-35 ದಿವಸದ ಒಂದು ಬೆಳೆ ಇತ್ತಂದ್ರೆ ಅಥವಾ ತೆನೆ ಬರುವಂತ ಹಂತದಲ್ಲಿ ನಾವು 3% ಪಂಚಗವ್ಯವನ್ನ ಸಿಂಪರಣೆ ಮಾಡಬೇಕು. ಹಾಗೆಯೇ ಕಡಲೆ ಬೆಳೆಯಲ್ಲಿಯೂ ಸಹ ನಮ್ಗೆ ಇತ್ತಿತ್ತಲಾಗಿ ಅಲ್ಲಲ್ಲಿ ಹೆಲಿಕೌರ್ಪ ಅಥವಾ ಸ್ಪೋಡಾಪ್ಟರ್ ಕಿಡಿ, ಹಸಿರು ಕಿಡಿ ಅಂತ ಏನ್ ಹೇಳ್ತೀವಲ್ಲ, ಅದರ ಒಂದು ಹತೋಟಿಗಾಗಿ ನಾವು 0.15 ml ಕ್ಲೋರಾಂಟ್ರಿನಿಪ್ರೋಲ್ ಅಂತ ಹೇಳ್ತೀವಿ, 18.5 SC ರೂಪದಲ್ಲಿರುತ್ತೆ. ಇದನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ತಾವು ಮಾಡಬಹುದು. ಹಾಗೆ ಭತ್ತದ ಒಂದು ಬೆಳೆಗೆ ಬಂದ್ರೆ ಭತ್ತದಲ್ಲಿ ಈಗ ಆಲ್ರೆಡಿ ಕಟಾವಿನ ಹಂತದಲ್ಲಿದೆ. ಇನ್ನು ಕಟಾವು ಮಾಡುವವರು ತಾವು ಕಟಾವಿನ ಕಾರ್ಯವನ್ನ ಮುಂದುವರಿಸಿಕೊಂಡು ಹೋಗ್ಬೋದು, ಯಾವುದೇ ಮಳೆ ಬರುವ ಸಾಧ್ಯತೆಗಳು ಇಲ್ಲದೆ ಕಾರಣ. ಹಾಗೇನೆ ನರ್ಸರಿ ಮಡಿಗಳನ್ನ ಯಾರ್ಯಾರು ಮಾಡಿರ್ತಾರ ರೈತ ಬಾಂಧವರು, ಅಂದ್ರೆ ಚಿಕ್ಕ ಚಿಕ್ಕ ಸಸಿ ಮಡಿಗಳನ್ನ ಕಾಪಾಡಿಕೊಳ್ಳಕ್ಕೆ ನಾವು ಏನ್ ಮಾಡ್ಬೇಕಂತಂದ್ರೆ ರಾತ್ರಿ ಸಮಯದಲ್ಲಿ ಸಾಯಂಕಾಲದಿಂದ ನಾವು ಅದಕ್ಕೆ ಪಾಲಿಥಿನ್ ಹಾಳೆಯಿಂದ ಮುಚ್ಚಿಡ್ಬೇಕಾಗತ್ತೆ, ಮತ್ತೆ ಬೆಳಗ್ಗೆ ಬಂದು ತಾವು ತೆಗೆಯಬಹುದು. ಹಾಗೇನೆ ಸಾಯಂಕಾಲ ಸಮಯದಲ್ಲಿ ತಾವು ನೀರನ್ನು ಸಹ ನಿಂದಿರಿಸ್ರಿ, ಮತ್ತೆ ಬೆಳಗ್ಗೆ ಆ ನೀರನ್ನ ತಾವು ಹೊರಗಡೆ ತೆಗೆದಾಕ್ಬೇಕು. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಮ್ಗೆ ಅತಿಯಾದ ಒಂದು ರಾತ್ರಿ ಉಷ್ಣಾಂಶದಲ್ಲಿ ಏನ್ ಇಳಿಕೆ ಆಗ್ತಾ ಇದೆ ಅಲ್ಲ, ಆ ಚಳಿಯಿಂದ ಈ ನರ್ಸರಿ ಮಡಿಗಳನ್ನ ತಾವು ರಕ್ಷಿಸಿಕೊಳ್ಬಹುದು. ಹಾಗೇನೆ ಈ ಒಂದು ಆಲ್ರೆಡಿ ಕೆಲವೊಂದು ಏನು ರಾಶಿ ಆಗಿದೆ ಅಲ್ಲ ಭತ್ತದ ಒಂದು ಬೆಳೆಗೆ, ಅಂತ ಹೊಲಗಳಲ್ಲಿ ತಾವು ಸಾಸಿವೆ ಬೆಳೆಯನ್ನ ಬೆಳೆಯಬಹುದು. ಸೊ ಭತ್ತದ ಕಟಾವಾದ ನಂತರ ಅದರಲ್ಲಿರುವ ತೇವಾಂಶ ಮತ್ತು ಪೋಷಕಾಂಶಗಳ ಒಂದು ಲಭ್ಯತೆಯನ್ನ ಚೆನ್ನಾಗಿ ಉಪಯೋಗ ಮಾಡಿಕೊಳ್ಳಕ್ಕೆ ತಾವು ಸಾಸಿವೆ ಬೆಳೆಯನ್ನ ಬೆಳೆಯ್ರಿ. ಸೊ ಅದರಲ್ಲಿಂದ ತಮಗೆ ಉತ್ತಮ ಒಂದು ಲಾಭವನ್ನ ತಂದುಕೊಡ್ತೈತಿ. ಮತ್ತು ಹತ್ತಿ ಬಿಡಿಸುವವರು ರೈತ ಬಾಂಧವರು ತಾವು ಹತ್ತಿ ಬಿಡಿಸುವ ಕಾರ್ಯವನ್ನ ಮುಂದುವರಿಸಿಕೊಂಡು ಹೋಗ್ಬೋದು. ಹತ್ತಿ ಬಿಡಿಸಿದ ನಂತರ ಹತ್ತಿ ಕಟ್ಟಿಗೆಗಳನ್ನ ಸುಟ್ಟಾಕದೇನೆ ತಾವು ಅದರಿಂದ ಕಾಂಪೋಸ್ಟ್ ಗೊಬ್ಬರಗಳನ್ನ ತಯಾರಿಸಿಕೊಳ್ಬಹುದು. ಸೊ ಈ ರೀತಿ ಮಾಡಿ ತಾವು ಕಾಪಾಡ್ಕೊಂಡು ಹೋಗ್ಬೋದು. ಹಾಗೇನೆ ತೊಗರಿ ಸಹ ಅದೇ ರೀತಿ ಆ ತೊಗರಿ ಕಟ್ಟಿಗೆಗಳನ್ನ ಸುಟ್ಟಾಕ್ಬೋದ್ರಿ, ಅವನ್ನ ಗೊಬ್ಬರ ಕಾಂಪೋಸ್ಟ್ ಗೊಬ್ಬರ ವರ್ಮಿ ಕಾಂಪೋಸ್ಟ್ ಗೊಬ್ಬರ ಮಾಡ್ಲಿಕ್ಕೆ ಉಪಯೋಗ ಮಾಡ್ಕೋಬಹುದು. ಹಾಗೇನೆ ತೊಗರಿ ರಾಶಿ ಮಾಡುವವರು ತಾವು ಮುಂದುವರಿಸಿಕೊಂಡು ಹೋಗ್ಬೋದು, ಯಾಕಂದ್ರೆ ಮಳೆ ಬರುವ ಒಂದು ಲಕ್ಷಣ ಇಲ್ಲ. ಹಾಗೆ ಇನ್ನೂ ಸ್ವಲ್ಪ ಲೇಟ್ ಆಗಿ ಬಿತ್ತಿದ ಒಂದು ತೊಗರಿ ಹೂವಾಡುವ ಕಾಯಿ ಕಟ್ಟುವ ಹಂತದಲ್ಲಿ ಇತ್ತಂದ್ರೆ ಸ್ವಲ್ಪ ನೀರ್ ಬಿಟ್ರೆ ತುಂಬಾ ಉತ್ತಮ ಅಂತ ಹೇಳಿಕ್ ಇಷ್ಟಪಡ್ತೇನೆ. ಮತ್ತು ಮಾವಿನ ಒಂದು ಬೆಳೆಯಲ್ಲಿ ಹೂ ಬಿಡುವ ಒಂದು ಹಂತ ಇತ್ತಂದ್ರೆ ಅದಕ್ಕೆ ಮ್ಯಾಂಗೋ ಸ್ಪೆಷಲ್ ಅಂತ ಸಿಗುತ್ತೆ, ಅದನ್ನ 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ತಾವು ಸಿಂಪರಣೆಯನ್ನ ಮಾಡ್ಬೇಕು. ಇದರಲ್ಲಿಂದ ಒಳ್ಳೆ ಗುಣಮಟ್ಟದ ಹಣ್ಣುಗಳನ್ನ ಪಡೆಯಬಹುದು. ಅದೇ ರೀತಿ ಮೆಣಸಿನಕಾಯಿ ಬಿಡಿಸುವವರು ಅದರ ಕಾರ್ಯವನ್ನ ಮುಂದುವರಿಸಿಕೊಂಡು ಹೋಗ್ಬೋದು. ವಿಶೇಷವಾಗಿ ಕೋಳಿ ಸಾಕಾಣಿಕೆ ಅಥವಾ ಜಾನುವಾರು ಸಾಕಾಣಿಕೆ ರೈತ ಬಾಂಧವರಲ್ಲಿ ವಿನಂತಿ, ಈ ಒಂದು ಚಳಿಗಾಲದಲ್ಲಿ ರಾತ್ರಿ ಸಮಯದಲ್ಲಿ ಕಡಿಮೆ ಉಷ್ಣಾಂಶ ಇಳಿಕೆಯಾಗುವ ಎಲ್ಲಾ ಸಾಧ್ಯತೆಗಳಿರುವುದರಿಂದ ತಾವು ಸುರಕ್ಷಿತವಾದ ಒಂದು ಕೋಳಿ ಗೂಡು ಅಥವಾ ದನದ ಕೊಟ್ಟಿಗೆಗಳನ್ನು ಮಾಡ್ಕೋಬೇಕಾಗತ್ತೆ. ಮುಂಜಾವಿನ ಸಮಯದಲ್ಲಿ ಹೊರಗಡೆ ಏನು ಮೇಲಿಕ್ಕೆ ಬಿಡಬಾರ್ದ್ರೆ, ಮತ್ತು ಹತ್ತಿರದ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವಕ್ಕೆ ಚುಚ್ಚುಮದ್ದುಗಳನ್ನ ಹಾಕಿಸ್ಬಹುದು. ಮುಂದಿನ ಒಂದು ವಾರದಲ್ಲಿ ನಮಗೆ ರಾತ್ರಿ ಉಷ್ಣಾಂಶದಲ್ಲಿ ಇಳಿಕೆಯಾಗುವ ಸಾಧ್ಯತೆ ಇದೆ, ಅದರ ಒಂದು ಮುಂಜಾಗ್ರತವಾಗಿ ತಾವು ಕ್ರಮಗಳನ್ನ ಕೈಗೊಳ್ಳಬೇಕಾಗತ್ತೆ. ಹಾಗೂ ಸಾರ್ವಜನಿಕರಿಗೂ ಸಹ ಬೆಳಗ್ಗೆ ವಯಸ್ಕರು ಮತ್ತು ಸಣ್ಣ ಸಣ್ಣ ಮಕ್ಕಳನ್ನ ನಾವು ರಾತ್ರಿ ಸಮಯದಲ್ಲಿ ಆದಷ್ಟು ಮನೆಯಲ್ಲೇನೆ ಇರೋ ಹಾಗೆ ನೋಡ್ಕೋಬೇಕು. ಹಾಗೆ ಮತ್ತು ಬೈಕ್ಗಳಲ್ಲಿ ಸಹ ಹೊರಗಡೆ ತಾವು ತಿರುಗಾಡಬಾರ್ದು, ಈ ಒಂದು ಅತಿಯಾದ ಇನ್ನು ಚಳಿಗಾಲ ಇರುವುದರಿಂದ. ಸೊ ಈ ರೀತಿ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡು ತಾವು ಕೃಷಿ ಚಟುವಟಿಕೆಗಳನ್ನು ಮುಂದುವರಿಸಿಕೊಂಡು ಹೋಗ್ಬೋದು ಅಂತ ಹೇಳಿ ನನ್ನ ಒಂದೆರಡು ಕೃಷಿ ಸಲಹೆಗಳಿಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು, ಬೇಗ ಸಂದೇಶವಿದು, ಸಂದೇಶವಿದು, ಘನ ಸಂದೇಶವಿದು, ಘನ ಸಂದೇಶವಿದು. ಇದುವರೆಗೆ ಹವಾಮಾನ ವರದಿಯನ್ನು ಕೇಳಿದರೆ ರೈತ ಬಾಂಧವರೇ, ಇದೀಗ ಕೇಳೋಣ ಪಶು ವಿಜ್ಞಾನಿಗಳಾದ ಡಾಕ್ಟರ್ ಬಿ ಕೆ ರಮೇಶ್ ಅವರಿಂದ ರೈತರಿಗೆ ಸಲಹೆಯನ್ನ. ರೈತ ಬಾಂಧವರಿಗೆ ನಮಸ್ಕಾರಗಳು. ಹೈನುಗಾರಿಕೆ ಮಾಡ್ತಕ್ಕಂತಹ ರೈತ ಬಾಂಧವರು ಬಹಳ ಮುಖ್ಯವಾಗಿ ತಾವು ಉತ್ಪಾದನೆ ಮಾಡ್ತಕ್ಕಂತಹ ಹಾಲಿನ ಗುಣಮಟ್ಟದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾದ್ದು ಅವರ ಕರ್ತವ್ಯ. ಕಾರಣ ನಮ್ಮ ಭಾರತ ದೇಶ ಏನಿದೆ, ಪ್ರಪಂಚದಲ್ಲೇ ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂತಹ ಒಂದು ದೇಶ. ಮತ್ತೆ ನಾವು ಉತ್ಪಾದನೆ ಮಾಡ್ತಕ್ಕಂತ ಹಾಲಿನಿಂದ ತಯಾರಾಗ್ತಕ್ಕಂಥ ಅನೇಕ ಪದಾರ್ಥಗಳು, ಖಾದ್ಯಗಳು ಬೇರೆ ದೇಶಗಳಿಗೂ ಹೋಗ್ತಕ್ಕಂಥದ್ದು ನಮ್ಗೆಲ್ರಿಗೂ ಗೊತ್ತಿರ್ತಕ್ಕಂತ ವಿಷಯ. ಶುದ್ಧ ಹಾಲು ಅಂತಂದ್ರೆ ಏನು ಅಂತ ಹೇಳಿದ್ರೆ, ಕಲ್ಮಶಗಳು, ರಾಸಾಯನಿಕ ಘಟಕ ಪದಾರ್ಥಗಳು, ಹಾನಿಕಾರಕ ಸೂಕ್ಷ್ಮಾಣು ಜೀವಿಗಳು ಯಾವುದೇ ಇಲ್ದಲೇನೆ ಕೇವಲ ಹಾಲಿನಲ್ಲಿರ್ತಕ್ಕಂತಹ ಘಟಕಗಳು ಮಾತ್ರ ಇರ್ತಕ್ಕಂತಹ ಒಂದು ಹಾಲಿಗೆ ನಾವು ಶುದ್ಧ ಹಾಲು ಅಂತ ಹೇಳ್ತೇವೆ. ಶುದ್ಧ ಹಾಲು ಉತ್ಪಾದನೆ ಮಾಡೋದ್ರಿಂದ ನಿಮ್ಗೆಲ್ಲ ಗೊತ್ತಿರೋ ಹಾಗೇನೆ ಹಾಲು ಬೇಗ ಕೆಡೋದಿಲ್ಲ, ಹಾಗೇನೆ ಉತ್ತಮವಾಗಿ ಸಂಸ್ಕರಣೆಗೊಳ್ಳುತ್ತೆ, ಮತ್ತೆ ಅದರಿಂದ ಬಂದಂತಹ ಉತ್ಪನ್ನಗಳು ಸಹ ವಿದೇಶಗಳಿಗೆ ರಫ್ತನ್ನು ಮಾಡುವಂತ ಸಂದರ್ಭದಲ್ಲಿ ಹೆಚ್ಚಿನ ಬೇಡಿಕೆಯನ್ನು ಪಡ್ಕೊಳ್ತವೆ, ಮತ್ತೆ ಇದು ನಮ್ಮ ಆರೋಗ್ಯಕ್ಕೆ ಪೂರಕ ಅನ್ನೋದು ಬಹಳ ಮುಖ್ಯವಾದ್ದು. ಹಾಗಾದ್ರೆ ಈ ಶುದ್ಧ ಹಾಲು ಉತ್ಪಾದನೆಯನ್ನು ಮಾಡೋದು ಹೇಗೆ ಅನ್ನೋದನ್ನ ನಾವು ನೋಡ್ತಾ ಹೋದಾಗ, ಮೊದಲನೇದಾಗೇನೆ ನಾವು ಆರೋಗ್ಯವನ್ನ ಕಾಪಾಡೋದ್ರ ಕಡೆ ಹೆಚ್ಚು ನಿಗಾವನ್ನ ವಹಿಸ್ಕೋಬೇಕು. ಹಸುಗಳಿಗೆ ಕೊಡ್ತಕ್ಕಂತಹ ಮೇವಿನ ಬಗ್ಗೆ ಅಥವಾ ನೀರಿನ ಮೂಲದ ಬಗ್ಗೆ ಗಮನ ಹರಿಸ್ತಿರೋದನ್ನ ನಾವು ಕಾಣ್ತೇವೆ. ಕಾರಣ ಅನೇಕ ರಾಸಾಯನಿಕಗಳು ನೀರಿನ ಮೂಲಕ ಮೇವಿನ ಮೂಲಕ ಈ ಹಾಲಿಂಡುವ ರಾಸುಗಳ ಹೊಟ್ಟೆಯನ್ನು ಸೇರ್ಬಿಟ್ಟು ನಂತರ ಅದು ಹಾಲಿನಲ್ಲಿ ಬರ್ತಕ್ಕಂಥ ಸಾಧ್ಯತೆಗಳು ಇರ್ಬೋದು. ಉದಾಹರಣೆಗೆ ಕೃಷಿಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೃಷಿಯಲ್ಲಿ ಬಳಸ್ತಕ್ಕಂತಹ ಕೀಟನಾಶಕಗಳು ಸಹ ಹಾಲನ್ನ ಸೇರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ದನಗಳಿಗೆ ಮೇವನ್ನ ಮತ್ತೆ ನೀರನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅದು ಶುದ್ಧವಾಗಿದೆಯಾ, ಯಾವುದೇ ರಾಸಾಯನಿಕಗಳಿಂದ ಮುಕ್ತನಾಗಿದೆಯಾ ಅನ್ನೋದನ್ನ ಗಮನ ವಹಿಸೋದು ಸಹ ರೈತರ ಬಹಳ ಮುಖ್ಯವಾದಂತಹ ಜವಾಬ್ದಾರಿ. ಇಲ್ಲ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಮ್ಮ ಹಾಲಿಗೆ ಬೇಡಿಕೆ ಕಡಿಮೆ ಆಗ್ತಕ್ಕಂತಹ ಸಾಧ್ಯತೆಗಳಿದೆ. ಹಾಗೆ ಆದಂತ ಸಂದರ್ಭದಲ್ಲಿ ಮತ್ತೆ ನಮ್ಮ ಸ್ಥಳೀಯವಾಗಿ ನಮ್ಮ ಹಾಲಿಗೆ ಬೇಡಿಕೆ ಕಮ್ಮಿ ಆಗ್ತಕ್ಕಂಥ ಸಾಧ್ಯತೆಗಳನ್ನ ನಾವು ಅಲ್ಲಗಳಿಲಿಕ್ಕಾಗೋದಿಲ್ಲ. ಹಾಲನ್ನು ಇಂತಕ್ಕಂತಹ ಸಂದರ್ಭದಲ್ಲಿ ಅನುಸರಿಸುವ ಅನೇಕ ನಿರ್ವಹಣಾ ಕ್ರಮಗಳಿಂದನೂ ನಾವು ಶುದ್ಧ ಹಾಲು ಉತ್ಪಾದನೆಯನ್ನು ಮಾಡಬಹುದು. ಅದರಲ್ಲಿ ಬಹಳ ಮುಖ್ಯವಾಗಿ ಜಾನುವಾರುಗಳ ಆರೋಗ್ಯ, ಅದನ್ನ ನಾವು ನಿರ್ಧಾರ ಮಾಡ್ಕೊಳ್ಬೇಕು, ಮತ್ತೆ ಅದನ್ನ ಪರೀಕ್ಷೆಯ ಮೂಲಕ ಯಾವಾಗ್ಲೂ ಅದನ್ನ ಖಾತ್ರಿ ಮಾಡ್ಕೊಳ್ಬೇಕು. ಮತ್ತೆ ಹಾಲನ್ನ ಕರೆಯುವ ಮುಂಚಿತವಾಗಿ ನಾವು ರಾಸುವಿನ ಕೆಚ್ಚಲನ್ನ ಚೆನ್ನಾಗಿ ಶುದ್ಧವಾದಂತಹ ನೀರಿಂದ ತೊಳೆಯಬೇಕು. ಹಾಗೇನೆ ಒಣಗಿದ ಒಂದು ಶುದ್ಧವಾದಂತಹ ಬಟ್ಟೆಯಿಂದ ಆ ತೊಳೆದಂತಹ ಭಾಗವನ್ನ ಹೊರಿಸ್ಬೇಕು. ಆ ನಂತರವಷ್ಟೇ ಹಾಲನ್ನ ಹಿಂಡ್ಲಿಕ್ಕೆ ನಾವು ಪ್ರಾರಂಭ ಮಾಡಬೇಕು. ಹಾಲು ಹಿಂಡುವವರು ಸಹ ಆರೋಗ್ಯವಾಗಿರ್ತಕ್ಕಂಥದ್ದು ಬಹಳ ಮುಖ್ಯ. ಹಾಲು ಹಿಂಡುವ ಸಂದರ್ಭದಲ್ಲಿ ತಮ್ಮ ಕೈಗಳನ್ನ ಸಾಬೂನ್ ಹಾಕಿ ಚೆನ್ನಾಗಿ ತೊಳೆದು ಸ್ವಚ್ಛ ಮಾಡ್ಕೊಳ್ಳೋದು ಸಹ ಅಗತ್ಯವಾಗಿ ಮಾಡಬೇಕಾದಂತಹ ಒಂದು ಕ್ರಮ. ನಂತರ ಹಾಲನ್ನ ಹಿಂಡ್ಬೇಕಾದ್ರೆ ಮೊದಲ ತೊರೆಯನ್ನ ಪಾತ್ರೆಗೆ ಬರದಂತ ನೋಡ್ಕೋಬೇಕು. ಮೊದಲು ಏನು ಹಾಲು ಹಿಂಡ್ತೀರ, ಮೊದಲ ತೊರೆ ಇರುತ್ತೆ, ಅದನ್ನ ನೆಲಕ್ಕೆ ಹಾಕ್ಬೇಕು. ನಂತರವಷ್ಟೇ ನಾವು ಹಾಲನ್ನ ಶುದ್ಧವಾದಂತ ಸ್ವಚ್ಛವಾದಂತ ಒಂದು ಪಾತ್ರೆಗೆ ಇಟ್ಕೊಳ್ಳೋದ್ ಕಡೆ ವ್ಯವಸ್ಥೆ ಮಾಡ್ಬೇಕು. ಈ ಪಾತ್ರೆಗಳ ಶುಚಿತ್ವ ಸಹ ಶುದ್ಧ ಹಾಲು ಉತ್ಪಾದನೆಯಲ್ಲಿ ಬಹಳ ಮಹತ್ವವನ್ನು ವಹಿಸ್ತದೆ. ಹಾಗಾಗಿ ಹಾಲಿಂಡಿರ್ತಕ್ಕಂತಹ ಪಾತ್ರೆಗಳನ್ನ ನಂತರ ಹಾಲನ್ನು ಬಳಸಾದ ನಂತರ ಚೆನ್ನಾಗಿ ಸಾಬೂನನ್ನು ಉಪಯೋಗಿಸ್ಬಿಟ್ಟು ತೊಳೆದು ಬಿಸಿಲಿಗೆ ಒಣಗಿಸಿ ಇಟ್ಕೊಳ್ಬೇಕು. ಹಾಗೇನೆ ಆಕಳ ಮನೆ ಇಂತಕ್ಕಂತ ಜಾಗ ಏನಿದೆ ಅದು ಸಹ ಸ್ವಚ್ಛವಾಗಿರೋದ್ರ ಕಡೆ ನಾವು ಗಮನ ಹರಿಸ್ಬೇಕು. ಹಾಗೇನೆ ಹಾಲಿಂಡುವ ವ್ಯಕ್ತಿ ಹಾಲಿಂಡುವ ಸಂದರ್ಭದಲ್ಲಿ ಕೆಮ್ಮೋದಾಗ್ಲಿ ಸೀನೋದಾಗ್ಲಿ ಇದನ್ನ ಮಾಡೋದ ರೀತಿಯಲ್ಲಿ ಎಚ್ಚರ ವಹಿಸ್ಬೇಕು. ಇಲ್ಲಾಂತ ಹೇಳಿದ್ರೆ ಹಾಲಿಗೆ ಅನೇಕ ಸೂಕ್ಷ್ಮಾಣು ಜೀವಿಗಳು ಸೇರುವ ಸಾಧ್ಯತೆ ಇರ್ತದೆ. ಹೆಚ್ಚು ಹಾಲು ಕೊಡ್ತಕ್ಕಂತಹ ದನಗಳು ಹೆಚ್ಚು ನೀರನ್ನ ಬಯಸ್ತವೆ, ಮತ್ತೆ ನೀರನ್ನ ಕೊಡುವ ಅಂತ ಸಂದರ್ಭದಲ್ಲಿ ನಾವು ಶುದ್ಧ ನೀರನ್ನ ಕೊಟ್ಟರೆ ದನಗಳ ಆರೋಗ್ಯವನ್ನ ಕಾಪಾಡಿದಂಗಾಗುತ್ತೆ. ಹಾಗಿದ್ದಾಗ ನಾವು ಪಡಿತಕ್ಕಂತಹ ಹಾಲಿನ ಗುಣಮಟ್ಟ ಉನ್ನತ ಮಟ್ಟದ್ದಾಗಿರುತ್ತೆ ಅನ್ನೋದ್ರ ಕಡೆ ನಾವು ಎಚ್ಚರವನ್ನು ವಹಿಸಿದಾಗ ಇದು ಸಹ ಶುದ್ಧ ಹಾಲಿನ ಉತ್ಪಾದನೆಯಲ್ಲಿ ಬಹಳ ಪ್ರಮುಖವಾದಂತಹ ಅಂಶ ಅನ್ನೋದನ್ನ ನಾವು ಹೇಳಬಹುದು. ಹಾಗಾಗಿ ಪ್ರತಿಯೊಬ್ಬ ಹೈನುಗಾರ ಯಾರಿರ್ತಾನೆ, ಹಾಲನ್ನ ಹಿಂಡ್ತಾನೆ, ಅದನ್ನ ಗ್ರಾಹಕರಿಗೆ ಮಾರಾಟ ಮಾಡ್ತಾನೆ, ಅವನ ಪ್ರಮುಖವಾದಂತಹ ಜವಾಬ್ದಾರಿ ಶುದ್ಧ ಹಾಲು ಉತ್ಪಾದನೆ. ಅದು ರೈತನ ಮಟ್ಟದಲ್ಲೇನೆ ಆರಂಭ ಆಗಬೇಕಾದಂತಹ ಕೆಲಸ. ಆದ್ರಿಂದ ರೈತರು ಈ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿದ್ರೆ ಅದು ನಮ್ಮ ಹೈನೋದ್ಯಮದ ಬೆಳವಣಿಗೆಗೆ ಸಹ ಸಹಕಾರಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ರೈತವಂತೂರು ಇದುವರೆಗೆ ವಿಜ್ಞಾನಿಗಳಾದ ಡಾಕ್ಟರ್ ಬಿ ಕೆ ರಮೇಶ್ ಅವರಿಂದ ರೈತರಿಗೆ ಸಲಹೆಯನ್ನು ಕೇಳಿದರೆ. ಇದೀಗ ಕೇಳೋಣ ಗಿರೀಶ್ ವಿ ಪಾಟೀಲ್ ಅವರಿಂದ ರೈತರಿಗೆ ಸಲಹೆಯನ್ನ. ಈರುಳ್ಳಿ ನಮ್ಮಲ್ಲಿ ಬೆಳೆಯುವಂತಹ ಮುಖ್ಯವಾದಂತಹ ವಾಣಿಜ್ಯ ಬೆಳೆಗಳಲ್ಲಿ ಒಂದು. ಇದನ್ನ ತರಕಾರಿಯಂತೆ ಬಳಸಬಹುದು, ಹಾಗೆ ಸಂಬಾರು ಪದಾರ್ಥದಂತೆ ಕೂಡ ಬಳಸಬಹುದು. ಇದರಲ್ಲಿ ಬಿ ಮತ್ತು ಸಿ ಅನ್ನಾಂಗಗಳಿವೆ. ಈ ಬೆಳೆಯನ್ನು ನಮ್ಮ ಭಾಗದಲ್ಲಿ ಮುಖ್ಯವಾಗಿ ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ಬೆಳೆಯಲಾಗ್ತಾ ಇದೆ. ಈ ಬೆಳೆಯನ್ನು ಹಲವಾರು ತರಹದ ಮಣ್ಣುಗಳಲ್ಲಿ ಬೆಳೆಯಬಹುದು, ಆದರೂ ನೀರು ಬಸಿದು ಹೋಗುವಂತಹ ಮರಳು ಮಿಶ್ರಿತ ಗೋಡು ಮಣ್ಣು ಸೂಕ್ತ. ಇದನ್ನು ವರ್ಷದ ಎಲ್ಲ ಕಾಲದಲ್ಲಿಯೂ ಬೆಳೆಯಬಹುದು. ಉಳ್ಳಾಗಡ್ಡೆ ಬೆಳೆಯಲ್ಲಿ ಅನೇಕ ತಳಿಗಳಿವೆ. ಇದರಲ್ಲಿ ಮುಖ್ಯವಾದದ್ದು ಬಳ್ಳಾರಿ ರೆಡ್. ಈ ತಳಿಯ ಗಡ್ಡೆಗಳು ಸಾಧಾರಣ ಗಾತ್ರದಿಂದ ಕೂಡಿದ್ದು ಅಧಿಕ ಇಳುವರಿ ಕೊಡ್ತವೆ. ಇದಲ್ಲದೆ ಪೂಸಾ ರೆಡ್, ಅರ್ಕಾ ಪ್ರಗತಿ, ಅರ್ಕಾ ನಿಕೇತನ್, ಅರ್ಕಾ ಕಲ್ಯಾಣ್, ದುಲಿಯಾ ಅಥವಾ ಬಾಂಬೆ ಗಡ್ಡೆ ಅಂತ ಹೇಳ್ತಾರೆ. ಇದು ಸಾಧಾರಣ ಗಾತ್ರ ಮತ್ತು ಬಿಳಿಗಡ್ಡೆ ಇರುತ್ತೆ. ಇದಕ್ಕೆ ಉತ್ತಮ ಶೇಖರಣಾ ಸಾಮರ್ಥ್ಯ ಇದೆ. N53 ಅನ್ನುವಂಥ ಆಕರ್ಷಕ ಕೆಂಪು ಬಣ್ಣದ ಗುಂಡುಗೆಡ್ಡೆಗಳನ್ನು ಕೊಡುತ್ತೆ. ಇದನ್ನು ಕೂಡ ಹೆಚ್ಚು ದಿನ ಶೇಖರಿಸಿ ಇಡಬಹುದು. ಇದು ಮುಂಗಾರಿಗೆ ಸೂಕ್ತವಾದಂಥ ತಳಿ. ಇದಲ್ಲದೆ ತೆಲಗಿ ಕೆಂಪು, ತೆಲಗಿ ಬಿಳಿ ಅನ್ನುವಂಥ ಸ್ಥಳೀಯ ತಳಿಗಳು ಬಹಳ ಜನಪ್ರಿಯವಾಗಿವೆ. ಅರ್ಕಾ ಪಿತಾಂಬರ್, ಅರ್ಕಾ ಬಿಂದು ಅನ್ನುವಂಥ ತಳಿಗಳು ಕೂಡ ಇವೆ. ಪ್ರತಿ ಹೆಕ್ಟೇರ್ಗೆ ಸುಮಾರು 7.5-10 kg ಬೀಜ ಕೈ ಅಥವಾ ಕುರಿಗೆ ಬಿತ್ತನೆ ಮಾಡೋದಾದರೆ ಬೇಕಾಗುತ್ತೆ. ಸಸಿ ನಾಟಿ ಮಾಡಿ ಬೆಳೆಯುವಂಥ ಬೆಳೆಗೆ 5-6 kg ಬೀಜ ಸಾಕು. 30 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಪ್ರತಿ ಹೆಕ್ಟೇರ್ ಪ್ರದೇಶಕ್ಕೆ ಒದಗಿಸಬೇಕು. ರಾಸಾಯನಿಕ ಗೊಬ್ಬರದಲ್ಲಿ 125 kg ಸಾರಜನಕ, 50 kg ರಂಜಕ ಹಾಗೂ 125 kg ಪೊಟ್ಯಾಶ್ ಅಂಶ ಒದಗಿಸಬೇಕಾಗುತ್ತೆ. ಈ ಬೆಳೆಯನ್ನು ಸಸಿ ನಾಟಿ ಮಾಡಿ ಬೆಳೆಯಬಹುದು, ಕೂರಿಗೆ ಬಿತ್ತನೆ ಅಥವಾ ಎರಚೋದರ ಮೂಲಕ ಬೆಳೆಯಬಹುದು, ಅಥವಾ ಗಡ್ಡೆಗಳನ್ನು ನಾಟಿ ಮಾಡಿ ಬೆಳೆಯಬಹುದು. ಸಸಿ ನಾಟಿ ಮಾಡಿ ಬೆಳೆಯೋದಾದರೆ ಸಸಿ ಮಡಿಗಳನ್ನು ಮಾಡ್ಕೋಬೇಕಾಗುತ್ತೆ. ಒಂದು ಹೆಕ್ಟೇರ್ಗೆ ಬೇಕಾಗುವ ಸಸಿಗಳನ್ನು ಬೆಳೆಸೋದಕ್ಕೆ 7.5 meter ಉದ್ದ, 1.2 meter ಅಗಲ ಮತ್ತು 10 cm ಎತ್ತರ ಇರುವಂಥ 25 ಮಡಿಗಳನ್ನು ತಯಾರು ಮಾಡ್ಕೋಬೇಕು. ಪ್ರತಿ ಮಡಿಗೆ 3-4 ಬುಟ್ಟಿಯಷ್ಟು ಕೊಟ್ಟಿಗೆ ಗೊಬ್ಬರ, 0.5 kg 15-15 ಸಂಯುಕ್ತ ಗೊಬ್ಬರವನ್ನು ಮಣ್ಣಿನಲ್ಲಿ ಚೆನ್ನಾಗಿ ಬೆರೆಸಬೇಕು. ಆ ನಂತರ ಬೀಜಗಳನ್ನು 7.5 cm ಅಂತರದ ಸಾಲುಗಳಲ್ಲಿ ಬಿತ್ತಬೇಕು. ಬಿತ್ತಿದ ಕೂಡಲೇ ಮಡಿಗಳಿಗೆ ನೀರು ಉಣಿಸಬೇಕು. ಆಗಾಗ ನೀರನ್ನು ಹಾಕ್ತಾ ಇರಬೇಕಾಗುತ್ತೆ. ಸುಮಾರು 6-8 ವಾರದಲ್ಲಿ ಸಸಿಗಳು ನಾಟಿ ಮಾಡೋದಕ್ಕೆ ಸಿದ್ಧವಾಗ್ತವೆ. ನಾಟಿ ಮಾಡುವ ಮುನ್ನ ಪೂರ್ತಿ ಪ್ರಮಾಣದ ಕೊಟ್ಟಿಗೆ ಗೊಬ್ಬರ, 50% ಸಾರಜನಕ, ಪೂರ್ತಿ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಶ್ ಗೊಬ್ಬರಗಳನ್ನು ಕೊಡಬೇಕಾಗುತ್ತೆ. ಸಸಿಗಳನ್ನು 15 cm ಅಂತರದ ಸಾಲುಗಳಲ್ಲಿ 10 cm ಒಂದರಂತೆ ನಾಟಿ ಮಾಡಬೇಕು. 6 ವಾರಗಳ ನಂತರ ಇನ್ನುಳಿದ 50% ಸಾರಜನಕವನ್ನು ಮೇಲ್ಗೊಬ್ಬರವಾಗಿ ಒದಗಿಸಬೇಕು. ಹವಾಮಾನ ಮತ್ತು ಮಣ್ಣಿನ ಗುಣವನ್ನು ನೋಡಿಕೊಂಡು 4-6 ದಿವಸಕ್ಕೊಮ್ಮೆ ನೀರನ್ನು ಹಾಯಿಸ್ತಾ ಇರಬೇಕು. ಈ ಬೆಳೆಯಲ್ಲಿ ಕೂಡ ಕಳೆಗಳಿಲ್ಲದಂತೆ ನಾವು ನೋಡ್ಕೋಬೇಕಾಗುತ್ತೆ. ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ 50% ಬಾಗಿದಾಗ ಕಟಾವು ಮಾಡಬೇಕು. ಗಡ್ಡೆಗಳನ್ನು ಅಗದು ಬಿಸಿಲಿನಲ್ಲಿ 1 ವಾರ ಒಣಗಿಸಬೇಕು. ಪ್ರತಿ ಹೆಕ್ಟೇರಿಗೆ ಸರಾಸರಿ 20,000 kg ಇಳುವರಿಯನ್ನು ನಿರೀಕ್ಷಿಸಬಹುದು. ಇದುವರೆಗೆ ಗಿರೀಶ್ ವಿ ಪಾಟೀಲ್ ಅವರಿಂದ ರೈತರಿಗೆ ಸಲಹೆ ಕೇಳಿದರೆ. ರೈತ ಬಂಧುವರು ಇದೀಗ ಕೇಳೋಣ ಕೃಷಿ ಗೀತೆಗಳನ್ನು. ಎಲ್ಲೆಲ್ಲೋ ಬೆಳೆಯುವೆ ಕೂಬಾ, ಇರಲಿ ಬಂಜರು ನೆನೆದಿಬ್ಬ, ಇರಲಿ ಬಂಜರು ನೆನೆದಿಬ್ಬ, ಇರಲಿ ಬಂಜರು ನೆನೆದಿಬ್ಬ, ಸಿಮರುಬಾ ಸಿಮರುಬಾ ನಿನ್ನ ಮಹಿಮೆಗೆ ಅನ್ನಲೇ, ಅಬ್ಬಬ್ಬ ಅಬ್ಬಬ್ಬ ಸಿಮರುಬಾ ಸಿಮರುಬಾ ನಿನ್ನ ಮಹಿಮೆಗೆ ಅನ್ನಲೇ, ಅಬ್ಬಬ್ಬ ಅಬ್ಬಬ್ಬ. Thank you. ಸವಿಯುವ ನಾಟಸಿಕಪ್ಪ. ಬೆಳೆಯುವ ರೈತನ ಬಾಳು ರಬ್ಬ, ಸವಿಯುವ ನಾಟಸಿಕಪ್ಪ. ಬೆಳೆಯುವ ರೈತನ ಬಾಳು ರಬ್ಬ, ಸವಿಯುವ ನಾಟಸಿಕಪ್ಪ. ಸವಿಯುವ ನಾಟಸಿಕಪ್ಪ, ಸವಿಯುವ ನಾಟಸಿಕಪ್ಪ. ಸಿಮರುವ ಸಿಮರುವ ನಿನ್ನ ಮಹಿಮೆಗೆ ಅನ್ನಲೇ ಡಬ್ಬ. ಅದಕ್ಕೆ ಬೇಡುವೆ ಇಲ್ಲಿರುವ ಎಣ್ಣೆ ನೀಡುವ ತುಂಬ ಡಬ್ಬ, ಅದಕ್ಕೆ ಬೇಡುವೆ ಇಲ್ಲಿರುವ ಎಣ್ಣೆ ನೀಡುವೆ ತುಂಬ ಡಬ್ಬ, ಅದಕ್ಕೆ ಬೇಡುವೆ ಇಲ್ಲಿರುವ ಅದಕ್ಕೆ ಬೇಡುವೆ ಇಲ್ಲಿರುವ ಅದಕ್ಕೆ ಬೇಡುವೆ ಇಲ್ಲಿರುವ ಸಿಮರುವ ಸಿಮರುವ ಓಟಕ್ಕೆ ನೀನು ಸಿದ್ಧ, ಬಡತನ ಓಡಿ ಸೇನಾಬದ್ಧ, ಬಡತನ ಓಡಿ ಸೇನಾಬದ್ಧ, ಬಡತನ ಓಡಿ ಸೇನಾಬದ್ಧ. ಸಿಮರುವ ಸಿಮರುವ ನಿನ್ನ ಮಹಿಮೆಗೆ ಅನ್ನಲೇ ಅಬ್ಬಬ್ಬ ಅಬ್ಬಬ್ಬ. ಸಿಮರುವ ಸಿಮರುವ ನಿನ್ನ ಮಹಿಮೆಗೆ ಅನ್ನಲೇ ಅಬ್ಬಬ್ಬ ಅಬ್ಬಬ್ಬ. ಸಿಮರುವ ಸಿಮರುವ ನಿನ್ನ ನಂಬಿರವರಿಗೆ ಕಾಡ್ತವ ಜೋಳಕ್ಕ ಹಲವಾರು ಕೀಡಿ ರೋಗಗಳು ಸಹಿತ ಕಡಿಮಿಲ್ಲ ನೋಡಿ. ಕಾಡ್ತವ ಜೋಳಕ್ಕ ಹಲವಾರು ಕೀಡಿ ರೋಗಗಳು ಸಹಿತ ಕಡಿಮಿಲ್ಲ ನೋಡಿ. ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ, ಮಳೆಯು ಬಂದರ ಭರಚಕ್ಕ ಬೆಳಿತಾನ, ಮಳೆಯು ಬಂದರ ಭರಚಕ್ಕ ಬೆಳಿತಾನ, ಮಳೆಯು ಬಂದರ ಭರಚಕ್ಕ ಬೆಳಿತಾನ. ಕಳಿಕಸ ಕೂಡ ಕಾಡ್ತಾವ ಜ್ವಾಳನ ಮಲ್ಲಿಗೆ ಕಸಬಾಳ ಮಾಡ್ತಾದ ಹೈರಾಣ. ಕಳಿಕಸ ಕೂಡ ಕಾಡ್ತಾವ ಜ್ವಾಳನ ಮಲ್ಲಿಗೆ ಕಸಬಾಳ ಮಾಡ್ತಾದ ಹೈರಾಣ. ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ, ಮಳೆಯು ಬಂದರ ಭರಚಕ್ಕ ಬೆಳಿತಾನ, ಮಳೆಯು ಬಂದರ ಭರಚಕ್ಕ ಬೆಳಿತಾನ, ಮಳೆಯು ಬಂದರ ಭರಚಕ್ರ ಬೆಳಿತಾನ. ರಾಯಚೂರು ಬೀದರ್ ಗದಗ ಬೆಳಗಾವಿ ಧಾರವಾಡ ಹಾವೇರಿ. ಬಿಜಾಪುರ ಕಲಬುರ್ಗಿ ರಾಯಚೂರು ಬೀದರ್ ಗದಗ ಬೆಳಗಾವಿ ಧಾರವಾಡ ಹಾವೇರಿ. ರೈತರು ನೀವು ಮನಸ್ಸಿಟ್ಟು ಜ್ವಾಳ ಬೆಳಿತೀರಿ, ಹಸಿದ ಹೊಟ್ಟೆಗೆ ರೊಟ್ಟಿ ನೀಡುತ್ತೀರಿ. ರೈತರು ನೀವು ಮನಸ್ಸಿಟ್ಟು ಜ್ವಾಳ ಬೆಳಿತೀರಿ, ಹಸಿದ ಹೊಟ್ಟೆಗೆ ರೊಟ್ಟಿ ನೀಡುತ್ತೀರಿ. ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ, ಮಳೆಯು ಬಂದರ ಭರಚಕ್ಕ ಬೆಳಿತಾನ, ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ, ಮಳೆಯು ಬಂದರ ಭರಚಕ್ಕ ಬೆಳಿತಾನ, ಮಳೆಯು ಬಂದರ ಭರಚಕ್ಕ ಬೆಳಿತಾನ, ಮಳೆಯು ಬಂದರ ಭರಚಕ್ಕ ಬೆಳಿತಾನ, ಮಳೆಯು ಬಂದರ ಭರಚಕ್ಕ ಬೆಳಿತಾನ. ಮೊದಲಿಗೆ ಮಾಗಿ ಉಡುಮೆಯನ್ನು ಮಾಡಬೇಕು, ಬಿಸಿಲಿಗೆ ಕೀಟಕೋಶ ಹರಡಬೇಕು, ಬರೇ ತೊಗರಿ ಬೆಳೆಯುವುದನ್ನು ಬಿಡಬೇಕು, ಬ್ಯಾರೆ ಬ್ಯಾರೆ ಬೆಳೆಗಳನ್ನು ಬಿತ್ತಬೇಕು. ಹೆರಿಯೋತಿಸ್ಗ ಹೆಡಮುರುಗಿ ಬಿಗಿಬೇಕಂದ್ರ ಇದೇ ಸರಿರಿ, ಇದೇ ಖರೀದಿ, ಇದೇ ಸರಿರಿ, ಇದೇ ಖರೀದಿ. ರೈತರೆಲ್ಲ ಒಂದೇ ಸನಕ್ಕೆ ಬಿತ್ತುದ ಕಲಿಬೇಕು, ಬಿತ್ತುವಾಗ ಜೋಳ ಪುಂಡಿ ಕೂಡಿಸಬೇಕು. ರೈತರೆಲ್ಲ ಒಂದೇ ಸನಕ್ಕೆ ಬಿತ್ತುದ ಕಲಿಬೇಕು, ಬಿತ್ತುವಾಗ ಜೋಳ ಪುಂಡಿ ಕೂಡಿಸಬೇಕು. ಕವಲು ಕೋಲು ನೆಟ್ಟ ಹಕ್ಕಿ ಕರೆಯಲಬೇಕು, ಕವಲು ಕೋಲು ನೆಟ್ಟು ಹಕ್ಕಿ ಕರೆಯಲಬೇಕು. ಬೇಗ ಬೇಗ ಬಿತ್ತಿ ಕೆಲಸ ಮುಗಿಸಲೇಬೇಕು, ಬೇಗ ಬೇಗ ಬಿತ್ತಿ ಕೆಲಸ ಮುಗಿಸಲೇಬೇಕು. ಹೆರಿಯೋತಿಸ್ಗ ಹೆಡಮುರುಗಿ ಬಿಗಿಬೇಕಂದ್ರ ಇದೇ ಸರಿದಿ, ಇದೇ ಖರೀದಿ, ಇದೇ ಸರಿದಿ, ಇದೇ ಖರೀದಿ. ಬೇಗ ಬರುವ ತಳಿಯನ್ನು ಬಳಸಬೇಕು, ಪೀಡೆ ಗಂಜಿ ಬದುಕಾಗಿರುವ ಗುಣವಿರಬೇಕು. ಬೇಗ ಬರುವ ತಳಿಯನ್ನು ಬಳಸಬೇಕು, ಪೀಡೆ ಗಂಜಿ ಬದುಕಾಗಿರುವ ಗುಣವಿರಬೇಕು. ಮೋಹಕ ಬರೆಯ ಹಾಕಿ ಹುಳುವ ಗಮನಿಸಬೇಕು, ಮೋಹಕ ಬರೆಯ ಹಾಕಿ ಹುಳುವ ಗಮನಿಸಬೇಕು. ಹುಳದ ಸಂಖ್ಯೆ ನೋಡಿ ಕ್ರಮವ ಜರುಗಿಸಬೇಕು, ಹುಳದ ಸಂಖ್ಯೆ ನೋಡಿ ಕ್ರಮವ ಜರುಗಿಸಬೇಕು. ಹಿರಿಯ ಜ್ಯೋತಿಷ್ಗ ಹಿಡಮುರುಗಿ ನಿಗಿದೆ ಕಂದ ಇದೇ ಸರಿ ಇದೇ ಖರೆದಿ ಇದೇ ಸರಿ ಇದೇ ಖರೆದಿ ಬೇವು ಮೆಣಸು ಕಷಾಯ ಬೇಕೇ ಬೇಕು ತಂಬಾಕಿನ ಕಷಾಯ ಕೂಡ ತಯಾರಿಸಬೇಕು ಬೇವು ಮೆಣಸು ಕಷಾಯ ಬೇಕೇ ಬೇಕು ತಂಬಾಕಿನ ಕಷಾಯ ಕೂಡ ತಯಾರಿಸಬೇಕು ಆಕಳ ಸಗಣಿ ಮೂತ್ರ ಬಳಸಲಬೇಕು ಆಕಳ ಸಗಣಿ ಮೂತ್ರ ಬಳಸಲಬೇಕು ಕತ್ತಿ ಕಂಡ ಒಡನೆ ಕ್ರಮ ಜರುಗಿಸಬೇಕು ಕತ್ತಿ ಕಂಡ ಒಡನೆ ಕ್ರಮ ಜರುಗಿಸಬೇಕು ಹೆರಿಯೋತಿಸ್ದ ಹೆಡಮುರುಗಿ ಬಿಗಿದೆ ತಂಡ ಇದೇ ಸರಿದಿ ಇದೇ ಖರೆದಿ ಇದೇ ಸರಿದಿ ಇದೇ ಖರೆದಿ ಔಷಧಿಯನ್ನು ಬೇಕಾದರೆ ಒಮ್ಮೆ ಬಳಸಿರಿ ಸಾಧ್ಯವಿರುವಷ್ಟು ಅದನ್ನು ದೂರ ತಳ್ಳಿರಿ ಔಷಧಿಯನ್ನು ಬೇಕಾದರೆ ಒಮ್ಮೆ ಬಳಸಿರಿ ಸಾಧ್ಯವಿರುವಷ್ಟು ಅದನ್ನು ದೂರ ತಳ್ಳಿರಿ ನಿಸರ್ಗದ ತತ್ವಗಳನ್ನು ಪಾಲಿಸಿರಿ ನಿಸರ್ಗದ ತತ್ವಗಳನ್ನು ಪಾಲಿಸಿರಿ ಕಡಿಮೆಯಾಗುತ್ತಾದ ಗುಣದ ಕಡಿಮೆಯಾಗುತ್ತಾದ ಗುಣದ ಪರಾವನಂಬೆ ಆರಾಮಾಗಿ ಇರ್ತೈತಿ ಬೆಳೆಯನ್ನು ನಂಬಿ ನಂಬಿ ಆರಾಮಾಗಿ ಇರ್ತೈತಿ ಬೆಳೆಯನ್ನು ನಂಬಿ ನಂಬಿ ಕೆಂಪು ಮಣ್ಣಿನಾಗ ಮಳೆ ಕಡಿಮೆ ಇರುವಾಗ